ಮೀನಿನ ಉತ್ಪಾದನೆಯನ್ನ ಹೆಚ್ಚಿಸುವ ದೃಷ್ಟಿಯಿಂದ ಇದರ ಕಾಂಪೊನೆಂಟ್ ಅಡಿಯಲ್ಲಿ ಹಲವಾರು ಯೋಜನೆಗಳನ್ನು ತಂದಿದೆ. ಅಂದ್ರೆ ಬೇರೆ ಬೇರೆ ಇದೆ. ಈಗ ಮೀನಿನ ಉತ್ಪಾದನೆಯನ್ನು ನಾವು ಒಳನಾಡು ಮೀನುಗಾರಿಕೆ ಅಂದ್ರೆ ಸಿಹಿ ನೀರಲ್ಲೇ ಮಾಡ್ಬೋದು, ಅಲ್ಲದೆ ಸ್ವಲ್ಪ ಉಪ್ಪಿನಂಶ ಇರುವ ನೀರಿನಲ್ಲೂ ಮಾಡ್ಬೋದು, ಅಲ್ಲ ಕೆರೆಗಳಲ್ಲೂ ಮಾಡ್ಬೋದು, ಜಲಾಶಯಗಳಲ್ಲೂ ಮಾಡ್ಬೋದು. ಇಂಥ ಎಲ್ಲ ಪ್ರದೇಶದಲ್ಲಿ ನೀರು ಇದ್ದು ಮೀನಿನ ಸಾಕಾಣಿಕೆ ಎಲ್ಲೆಲ್ಲ ಆಗ್ತದೆ ಅಲ್ಲೆಲ್ಲ ಆ ಪ್ರದೇಶದಲ್ಲಿ ಮೀನಿನ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಅದನ್ನೆಲ್ಲ ಮೀನಿನ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಂತ ಹೇಳಿಕೊಂಡು ಆ ಕಾಂಪೊನೆಂಟ್ ಅಡಿ ತಂದಿದ್ದಾರೆ. ಇನ್ನು ನಾವು ಮೀನಿನ ಉತ್ಪಾದನೆ ಮಾಡ್ತೇವೆ, ಅದನ್ನು ನಾವು ಜೋಪಾಸನೆ ಮಾಡೋದು ಅತಿ ಅವಶ್ಯಕವಾಗಿದೆ. ಯಾಕಂದರೆ ಮೀನೊಂದು ಸುಲಭವಾಗಿ ಕೆಡುವ ಒಂದು ಪದಾರ್ಥ ಆಗಿದೆ. ಆದ್ದರಿಂದ ಜೋಪಾಸನೆಗೆ ಅದರದ್ದು ಅದಕ್ಕೆ ಮೂಲಭೂತ ಸೌಕರ್ಯಗಳು ಅಂದರೆ ಐಸ್ ಪ್ಲಾಂಟ್, ಕೋಲ್ಡ್ ಸ್ಟೋರೇಜ್ ಎಲ್ಲ ಬೇಕಾಗ್ತದೆ ಅದನ್ನು ಜೋಪಾಸನೆ ಮಾಡೋ ದೃಷ್ಟಿಯಿಂದ. ಮತ್ತು ಅದನ್ನು ಸಾಗಾಟ ಮಾಡಲಿಕ್ಕೆ ವಾಹನಗಳು, ಇನ್ಸುಲೇಟೆಡ್ ಟ್ರಕ್ ಬೇಕು, ರೆಫ್ರಿಜರೇಟೆಡ್ ಟ್ರಕ್ ಬೇಕು, ಅಲ್ಲದೆ ಸಣ್ಣ ನಮಗೆ ಐಸ್ ಬಾಕ್ಸ್ ಇದ್ದುಕೊಂಡು ನಾವು ಮೀನು ಮಾರಾಟ ಮಾಡೋದು, ತ್ರಿಚಕ್ರ ವಾಹನದಲ್ಲಿ ಐಸ್ ಬಾಕ್ಸ್ ಇಟ್ಟುಕೊಂಡು ಮೀನು ಮಾರಾಟ ಮಾಡೋದು, ಈ ಮೂಲಭೂತ ಸೌಕರ್ಯ ಹಾಗೂ ಮೀನಿನ ಜೋಪಾಸನೆ ಮಾಡಲಿಕ್ಕೆ ಅದಕ್ಕೆ ಹಲವಾರು ಯೋಜನೆಗಳು ತಂದಿದ್ದಾರೆ. ಅದನ್ನೆಲ್ಲ ಒಂದು ಕಾಂಪೊನೆಂಟ್ ಮಾಡಿದ್ದಾರೆ. ಇನ್ನು ನಾವು ಮೀನುಗಾರರ ಸಂರಕ್ಷಣೆ, ಈಗ ಮೀನುಗಾರಿಕೆಯಲ್ಲಿ ಸಮುದ್ರಕ್ಕೆ ಹೋಗ್ತಾರೆ, ಆಗ ನಾವು ಮೀನುಗಾರರ ಸಂರಕ್ಷಣೆ, ಮೀನಿನ ಮೀನುಗಾರಿಕೆ ದೋಣಿಗಳ ಸಂರಕ್ಷಣೆ ಮಾಡಬೇಕಾಗುತ್ತೆ. ಅದಕ್ಕೆ ಕಮ್ಯುನಿಕೇಷನ್ ಸಿಸ್ಟಮ್ ಅಂದರೆ ನಾವು ಅವರ ಮೀನುಗಾರರ ಜೊತೆ ಸಂಪರ್ಕವನ್ನು ಸಾಧಿಸುವ ಈ ಸಾಧನಗಳನ್ನು ಖರೀದಿಗೆ, ಕಮ್ಯುನಿಕೇಷನ್ ಮತ್ತು ಅವರ ಸೇಫ್ಟಿಗೋಸ್ಕರ ಈ ಸಾಧನಗಳನ್ನು ಖರೀದಿಗೋಸ್ಕರ ಅದಕ್ಕೆ ಹಲವಾರು ಯೋಜನೆ ತಂದಿದ್ದಾರೆ. ಅಲ್ಲದೆ ಇನ್ನು ಮೀನುಗಾರಿಕೆಯ ಲೈವ್ಲಿಹುಡ್ ಅಂದರೆ ಅವರ ಜೀವನೋಪಾಯ, ಮೀನುಗಾರಿಕೆ ಈಗ ಸಮುದ್ರ ಮೀನುಗಾರಿಕೆ ಕೆಲವು ಸೀಸನಲ್ಲಿ ಇರ್ತದೆ, ಕೆಲವು ಸೀಸನಲ್ಲಿ ಇರುವುದಿಲ್ಲ, ಬ್ಯಾನ್ ಪೀರಿಯಡ್ ಇರ್ತದೆ. ಅಂದರೆ ಮೀನಿನ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸುವುದು ಮತ್ತು ಕಡಲಿನಲ್ಲಿ ಪ್ರಕ್ಷುಬ್ಧ ವಾತಾವರಣ ಇರುವಾಗ ಮೀನುಗಾರರು ಕಡಲಿಗೆ ಇಳಿಬಾರದು, ಆಗ ಅವರಿಗೆ ಜೀವನೋಪಾಯಕ್ಕಾಗಿ ಏನೂ ಇರುವುದಿಲ್ಲ. ಆ ಸಮಯದಲ್ಲಿ ಅವರಿಗೆ ನಾವೇನಾದರೂ ಜೀವನೋಪಾಯಕ್ಕೆ ಕೊಡಬೇಕು ಅಂತ ಹೇಳಿಕೊಂಡು ಅಲ್ಲೊಂದು ಯೋಜನೆ, ನಮಗೆ ಉಳಿತಾಯ ಪರಿಹಾರ ಯೋಜನೆ ಅಂತಿದೆ. ಈ ಯೋಜನೆಯಲ್ಲಿ ಮೀನುಗಾರಿಕೆ ಇರುವ ತಿಂಗಳಲ್ಲಿ ಪ್ರತಿ ತಿಂಗಳು ಅವರು ಒಂದಿಷ್ಟನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಪಾವತಿ ಮಾಡಿದರೆ ಅದೇ ಮೊತ್ತಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದು ಈಗ ಇದು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಂದ ಮೇಲೆ ಕೇಂದ್ರ ಸರ್ಕಾರದ ಪಾಲು ಅದಕ್ಕೆ ಸೇರಿಸಿಕೊಂಡು ಹಾಗೂ ಇದರಲ್ಲೇ ರಾಜ್ಯ ಸರ್ಕಾರದ ಪಾಲು ಇದೆ, ಅದನ್ನು ಸೇರಿಸಿಕೊಂಡು ಅದನ್ನು ನಾವು ಮೀನುಗಾರರಿಗೆ ಮೀನುಗಾರಿಕೆ ಇಲ್ಲದ ಸಮಯದಲ್ಲಿ ಅಂದರೆ ಬ್ಯಾನ್ ಪೀರಿಯಡಲ್ಲಿ ನಾವು ಅವರಿಗೆ ವಿತರಣೆ ಮಾಡೋದು. ಇದೊಂದು ತುಂಬ ಮೀನುಗಾರರಿಗೆ ಒಂದು ಅನುಕೂಲವಾಗುವ ಯೋಜನೆಯಾಗಿದೆ. ಇದರಲ್ಲಿ 1,500 ಒಟ್ಟು ಕಲೆಕ್ಟ್ ಮಾಡೋದು ಮೀನುಗಾರರಿಂದ, ಮೀನುಗಾರಿಕೆ 9 ತಿಂಗಳ ಮೀನುಗಾರಿಕೆ ಇರುವ ಸಮಯದಲ್ಲಿ ಅದಕ್ಕೆ ಕೇಂದ್ರ ಸರ್ಕಾರ 1,500 ಮತ್ತು ರಾಜ್ಯ ಸರ್ಕಾರ 1,500 ಸೇರಿಸಿ ಒಟ್ಟು ಏನು 4,500 ಕಲೆಕ್ಟ್ ಆಗುತ್ತೆ, ಅದನ್ನು ನಾವು 3 ತಿಂಗಳಲ್ಲೇ ಡಿವೈಡ್ ಮಾಡಿ ಅವರಿಗೆ ವಿತರಣೆ ಮಾಡುವ ಯೋಜನೆ ಇದೆ. ಇದರಲ್ಲಿ ನೀವು ಕೆಲವು ಕಾಂಪೊನೆಂಟ್ಗಳು ಅಥವಾ ವಿಭಾಗಗಳನ್ನು ಹೇಳಿದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಯಾರ್ಯಾರು ಫಲಾನುಭವಿಗಳು ಇದರಲ್ಲಿ? ಇದರಲ್ಲಿ ಈಗ ಬೇರೆ ಬೇರೆ ಯೋಜನೆಯಲ್ಲಿ ಬೇರೆ ಬೇರೆ ಫಲಾನುಭವಿ ಆಗ್ತಾರೆ. ಮೀನು ಕೃಷಿ ಮಾಡುವ ಇದಕ್ಕೆ ಮೀನು ಕೃಷಿಕರು ಅಂದರೆ ಯಾರಿಗೆ ಜಾಗ ಇದೆ ಅಲ್ಲಿ ಮೀನು ಕೃಷಿ ಮಾಡ್ತಾರೆ ಹಾಗೂ ಮೀನು ಮರಿಯನ್ನು ಉತ್ಪಾದನೆ ಮಾಡಿ ಅಲ್ಲಿ ಇದು ಮಾಡೋದು, ಅದು ಮೀನು ಕೃಷಿಕರು ಇರ್ತಾರೆ. ಇನ್ನು ಮೀನುಗಾರರು ಇರ್ತಾರೆ, ಸಮುದ್ರಕ್ಕೆ ಹೋಗುವವರು ಮೀನುಗಾರರು ಅಂದರೆ ಹೋಗಿ ಅಲ್ಲಿ ಹಿಡಿದು ತರೋದು, ಅದು ಕ್ಯಾಪ್ಚರ್ ಫಿಶರೀಸ್ ಅಂತೇವೆ. ಇದಕ್ಕೆ ನಾವು ಕಲ್ಚರ್ ಫಿಶರೀಸ್ ಅಂತೇವೆ, ಅಂದರೆ ಮೀನನ್ನು ಸಾಕಾಣಿಕೆ ಮಾಡೋದು, ಅವರು ಫಲಾನುಭವಿ ಆಗ್ತಾರೆ. ಇನ್ನು ಮೀನು ಮಾರಾಟದಲ್ಲಿ ತೊಡಗಿರೋ ಮಹಿಳೆಯರು ಮಾರಾಟ ಮಾಡ್ತಾರೆ, ಅವರು ಫಲಾನುಭವಿ ಇಲ್ಲಿ. ಹಾಗೆ ಮೀನುಗಾರಿಕಾ ವೃತ್ತಿಯಲ್ಲಿ ತೊಡಗಿರುವವರೆಲ್ಲರೂ ಈ ಯೋಜನೆಯಲ್ಲಿ ಫಲಾನುಭವಿ ಆಗಿರ್ತಾರೆ. ಈಗ ಈ ಯೋಜನೆಯ ಫಲಾನುಭವಿ ಆದವ ಈ ಯೋಜನೆಯ ಒಂದು ಏನು ಹಣ ಅಥವಾ ಏನು ನೀವು ಕೊಡ್ತೀರಿ ಅದನ್ನು ತೆಗೆದುಕೊಳ್ಳಿಕ್ಕೆ ಅವರು ಯಾವ ರೀತಿಯಲ್ಲಿ ನಿಮ್ಮನ್ನು ಸಂಪರ್ಕಿಸಬೇಕು ಮತ್ತು ಯಾವ ರೀತಿಯಲ್ಲಿ ಇದರಲ್ಲಿ ಮುಂದೆ ಹೋಗಬೇಕು? ಈಗ ನಮಗೆ ಈ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯು 2000 2001 ಮತ್ತು ಈಗ 2001-2 ಹಾಗೆ 21-22 ಈಗ ಅಂದರೆ ಇದು ಶುರುವಾಗಿದ್ದು 2020-21 ಸಾಲಿನಲ್ಲಿ. ಅಲ್ಲಿಂದ ನಾವು ಇದನ್ನ ಫಸ್ಟಿಗೆ ನಾವು ಇದ್ರ ಬಗ್ಗೆ ಪ್ರಚಾರ ಕೊಟ್ವಿ, ಯಾವುದೆಲ್ಲ ಯೋಜನೆಗಳಿದ್ದಾವೆ ಅಂತ ಪ್ರಚಾರ ಕೊಟ್ಟು, ಆಮೇಲೆ ನಾವು ಫೈನಾನ್ಷಿಯಲ್ ಇಯರ್ ಶುರು ಆಗುವಾಗ ಅದನ್ನು ನಾವು ಪೇಪರಿಗೆ ಹಾಕಿ ಇಂತಿಂಥ ಯೋಜನೆ ಇದೆ ಅಂಥೇಳಿ ಪ್ರಚಾರ ಮಾಡಿ, ಅಲ್ಲದೆ ಆಕಾಶವಾಣಿ ಮೂಲಕವೂ ಪ್ರಚಾರ ಪಡಿಸಿ ನಾವು ಅಪ್ಲಿಕೇಶನ್ ಕಾಲ್ ಫಾರ್ ಮಾಡ್ತೇವೆ. ಇಂಥ ದಿನಾಂಕದೊಳಗೆ ಯಾರೆಲ್ಲ ಆಸಕ್ತ ಫಲಾನುಭವಿ ಇದ್ದಾರೆ ನೀವು ಅಪ್ಲೈ ಮಾಡಿ ಅಂತ ಹೇಳಿಕೊಂಡು, ಆ ಅಪ್ಲಿಕೇಶನ್ಸ್ ಎಲ್ಲ ಬಂದ ಮೇಲೆ ಒಂದು ಜಿಲ್ಲಾ ಮಟ್ಟದ ಸಮಿತಿ ಸಭೆ ಇದೆ, ಅದಕ್ಕೆ ಮಂಡಿಸಬೇಕಾಗ್ತದೆ. ಅಪ್ಲಿಕೇಶನ್ಸ್ ಎಲ್ಲ ಬಂದು ಅವರ ಎಲಿಜಿಬಿಲಿಟಿ ಎಲ್ಲ ಸ್ಕ್ರೂಟಿನಿ ಮಾಡಿ ಆಮೇಲೆ ಜಿಲ್ಲಾ ಮಟ್ಟದ ಮಾನ್ಯ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಕಮಿಟಿ ಮೆಂಬರ್ಸ್ ಇದ್ದಾರೆ ಅವರ ಸಮ್ಮುಖದಲ್ಲಿ ಅಪ್ಲಿಕೇಶನ್ಸನ್ನು ಸ್ಕ್ರೂಟಿನಿ ಮಾಡಿ ನಾವು ಜಿಲ್ಲಾ ಮಟ್ಟದಲ್ಲಿ ಅವು ಎಲಿಜಿಬಲ್ ಇದ್ದರೆ ಅದನ್ನು ಪ್ರಪೋಸ್ ಮಾಡಿ ಅದು ಶಿಫಾರಸು ಮಾಡಿ ರಾಜ್ಯ ಮಟ್ಟದ ಸಮಿತಿ ಸಭೆಗೆ ಕಳಿಸ್ತೇವೆ. ರಾಜ್ಯ ಮಟ್ಟದ ಸಮಿತಿಯಲ್ಲಿ ಕೆಲವು ರಾಜ್ಯ ಮಟ್ಟದ ತನಕ ಹೋಗ್ತದೆ, ಕೆಲವೆಲ್ಲ NFDB ಅಂತ ಇದೆ, ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ ಹೈದರಾಬಾದ್. ಈ ಎಲ್ಲ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ ಮೂಲಕ ಎಲ್ಲ ರಾಜ್ಯಗಳಿಗೆ ಹೋಗ್ತದೆ. ಹಾಗೆ ಕೆಲವೆಲ್ಲ ಅಲ್ಲಿ ಹೋಗಿ ಅಪ್ರೂವ್ ಆಗ್ತದೆ, ಕೆಲವೆಲ್ಲ ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಅಪ್ರೂವ್ ಆಗಿ ಮತ್ತೆ ನಮಗೆ ಅದನ್ನು ಅಪ್ರೂವಲ್ ಆರ್ಡರ್ ಕಳಿಸ್ತಾರೆ. ನಾವು ಅದನ್ನು ಫಲಾನುಭವಿಗೆ ತಿಳಿಸಿ ಅವರು ಘಟಕ ತಯಾರಿಸಿದ ಮೇಲೆ ನಾವು ಅವರಿಗೆ ಸಹಾಯಧನವನ್ನು ಅವರ ನೇರವಾಗಿ ಅವರ ಬ್ಯಾಂಕ್ ಅಕೌಂಟಿಗೆ ಜಮೆ ಮಾಡ್ತೇವೆ. ಯಾವ್ಯಾವ ಘಟಕಗಳಿಗೆಲ್ಲ ನೀವು ದುಡ್ಡು ಕೊಡ್ತೀರಿ ಮುಖ್ಯವಾಗಿ ಇದರಲ್ಲಿ, ಅಂದರೆ ಏನು ಮಾಡಬೇಕಾಗ್ತದೆ, ಯಾವ್ಯಾವ ಘಟಕಗಳು ಅಂದರೆ ಏನೇನು ಮಾಡಿದರೆ ಅವರಿಗೆ ದುಡ್ಡು ಇದರಲ್ಲಿ ಫಲಾನುಭವಿಗಳಿಗೆ ಈ ಧನ ಸಹಾಯ ಸಿಗ್ತದೆ? ಈಗ ನಮ್ಮಲ್ಲಿ ಮೀನಿನ ಉತ್ಪಾದನೆಯನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ನಮಗೆ ಒಳನಾಡು ಮೀನುಗಾರಿಕೆ ಇದೆ. ಅಂದರೆ ಅವರು ಮೀನು ಸಾಕಾಣಿಕೆಯಲ್ಲಿ ಆಸಕ್ತಿ ಇದ್ದವರು ತಮ್ಮ ಸ್ವಂತ ಜಮೀನಲ್ಲೇ ಮೀನು ಕೊಳ ನಿರ್ಮಾಣ ಮಾಡಿ ಅದರಲ್ಲೇ ಮೀನು ಮರಿ ಬಿಟ್ಟು ಅದನ್ನು ಸಾಕಾಣಿಕೆ ಮಾಡುವುದಾದರೆ ಕೊಳ ನಿರ್ಮಾಣಕ್ಕಾಗಿ ಸಹಾಯಧನ ನೀಡುವ ಯೋಜನೆ ಇದೆ. ಈ ಕೊಳ ನಿರ್ಮಾಣದ ಸಹಾಯಧನ ಯೋಜನೆ ಅಂದರೆ ಅವರಿಗೆ 1 ಹೆಕ್ಟೇರಿಗೆ 7 ಲಕ್ಷ ಯೂನಿಟ್ ಕಾಸ್ಟ್ ಇರ್ತದೆ. ಇದರಲ್ಲೇ ಈ ಎಲ್ಲ ಯೋಜನೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಎಲ್ಲ ಯೋಜನೆಗಳಲ್ಲಿ ಯುನಿಟ್ ಕಾಸ್ಟ್ ಅಂದರೆ ಘಟಕ ವೆಚ್ಚದ್ದು 60% ಲೇಡೀಸ್ SC ST ಗೆ ಮಹಿಳೆಯರು SC ST ಅವರಿಗೆ 60% ಸಿಗ್ತದೆ. ಆಮೇಲೆ ಇನ್ನು ಸಾಮಾನ್ಯ ಜೆಂಟ್ಸ್ ಅವರಿಗೆ 40%. ಈ ಎಲ್ಲ ಯೋಜನೆಗಳು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಅಡಿಯಲ್ಲೇ ಇರುವ ಎಲ್ಲ ಕಾಂಪೊನೆಂಟ್ಗೆ ಹೀಗೆ ಇರ್ತದೆ. ಹಾಗೆ ನೀವು ಕೊಳ ನಿರ್ಮಾಣ ಮಾಡೋದಾದರೆ 7 ಲಕ್ಷ ಯೂನಿಟ್ ಕಾಸ್ಟ್ ಇದೆ, ಅದರಲ್ಲೇ ಲೇಡೀಸ್ SC ST ಗೆ 60% ಸಿಗ್ತದೆ, ಜೆಂಟ್ಸಿಗೆ 40% ಸಿಗ್ತದೆ. ಇನ್ನು ಇದೇ ಕೊಳವನ್ನು ಅಲ್ಕಲೈನ್ ಮತ್ತು ಅಂದರೆ ಉಪ್ಪಿನಾಂಶ ಇರುವ ಸಲೈನ್ ಕ್ಷೌರ ಪ್ರದೇಶ ಅಂತ ಹೇಳ್ತೇವೆ ಅಂಥ ಪ್ರದೇಶದಲ್ಲಿ ಮಾಡಲಿಕ್ಕೂ ಇದರಲ್ಲೇ ಯೋಜನೆಗಿದೆ. ಅಂದರೆ ಬೇರೆ ಬೇರೆ ಕಾಂಪೊನೆಂಟ್ಸ್ ಇಟ್ಟಿದ್ದಾರೆ ಇದರಲ್ಲೇ. ಇನ್ನು ಇದರಲ್ಲೇ ಜಲಾಶಯಗಳಲ್ಲಿ ಮೀನು ಸಾಕಾಣಿಕೆ ಮಾಡೋದು ಅಂದರೆ ಪಂಜರದಲ್ಲಿ ಮೀನು ಸಾಕಾಣಿಕೆ, ಜಲಾಶಯದಲ್ಲಿ ಪಂಜರವನ್ನು ನಿರ್ಮಿಸಿ ಅಲ್ಲಿ ಮೀನು ಸಾಕಾಣಿಕೆ ಮಾಡ್ಬೋದು. ಅಂದರೆ ನಮಗೆ ಲ್ಯಾಂಡಲ್ಲಿ ಹೆಚ್ಚು ಜಾಗ ಇಲ್ಲ, ಜಲಾಶಯದಲ್ಲಿ ಬೇಕಾದಷ್ಟು ನೀರಿದೆ, ಆ ನೀರಿನ ಎಲ್ಲೆಲ್ಲ ನೀರಿದೆ ಅಲ್ಲೆಲ್ಲ ಮೀನಿನ ಉತ್ಪಾದನೆ ಮಾಡಬೇಕು ಅಂತ ಹೇಳಿಕೊಂಡು, ಹಾಗೆ ಜಲಾಶಯದಲ್ಲಿ ನಾವು ಪಂಜರವನ್ನು ನಿರ್ಮಾಣ ಮಾಡಿ ಮೀನಿನ ಉತ್ಪಾದನೆ ಮಾಡ್ಬೋದು. ಇದಕ್ಕೂ ಅವಕಾಶ ಇದೆ. ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆಗಳಿದ್ದು ಅಂದರೆ ಜನರು ತುಂಬ ಆಸಕ್ತಿಯಿಂದ ನಮ್ಮಲ್ಲಿ ಹೆಚ್ಚು ಸಮುದ್ರ ಮೀನುಗಾರಿಕೆಯೇ ಇದ್ದುಕೊಂಡು ಕೊಳ ನಿರ್ಮಾಣ ಮಾಡುವುದಂದರೆ ಅದು ಸಣ್ಣ ಸಣ್ಣ ಕೆರೆಗಳಿದ್ದಾವೆ. ಈಗ ನಮಗೆ ಯೋಜನೆಯಲ್ಲಿ 1 ಹೆಕ್ಟೇರ್ ಮಾಡಬೇಕು ಅಂತ ಇರ್ತದೆ, ಅಷ್ಟನ್ನು ಮಾಡುವವರು ಯಾರಿಲ್ಲ. ಕನಿಷ್ಠ ಪಕ್ಷ 1 ಎಕರೆ ಆದರೂ ಮಾಡಿ ಆದರೂ ನಮ್ಮಲ್ಲಿ ಭೂಮಿಯ ಅವೈಲೇಬಿಲಿಟಿ ನೀರನ್ನು ಹಿಡಿದಿಡುವ ಏರಿಯಾ ಕಮ್ಮಿ ಇದೆ. ಆದ್ದರಿಂದ ಅವರು ಈಗ ನಮ್ಮಲ್ಲಿ ನದಿಗಳಿದ್ದಾವೆ, ನದಿಗಳಲ್ಲಿ ಪಂಜರದಲ್ಲಿ ಮೀನು ಕೃಷಿ ಮಾಡ್ತಾ ಇದ್ದಾರೆ. ಈಗ ನೇತ್ರಾವತಿ ನದಿಯಲ್ಲೇ 2-3 ಕಡೆ ಮಾಡ್ತಾ ಇದ್ದಾರೆ, ಅಲ್ಲದೆ ನಮ್ಮದು ಫಲ್ಗುನಿ ನದಿಯಲ್ಲೂ 2-3 ಕಡೆ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿ ಶಾಂಬೆವಿ ನದಿ ನಂದಿನಿ ನದಿನಿ ಅಲ್ಲೂ ಮಾಡ್ತಾ ಇದ್ದಾರೆ. ಹಾಗೆ ಈಗ ಪಂಜರದಲ್ಲಿ ಮೀನು ಕೃಷಿ ಇದನ್ನು ಮಾಡ್ತಾ ಇದ್ದಾರೆ. ಇದರಲ್ಲೇ ಘಟಕ ವೆಚ್ಚ 3 ಲಕ್ಷ ಆಗಿರ್ತದೆ. ಒಬ್ಬ 18 ಪಂಜರಗಳನ್ನು ನಿರ್ಮಾಣ ಮಾಡ್ಬೋದು, ಅವರಿಗೆ ಅವಕಾಶ ಇದೆ. ಹಾಗೆ 3 ಲಕ್ಷದಲ್ಲಿ ಲೇಡೀಸ್ SC ST ಗೆ ನಾವು 60% ಕೊಡ್ತೇವೆ, ಅಂದರೆ 2 ಲಕ್ಷ ಕೊಡ್ತೇವೆ. ಉಳಿದಿದ್ದು ಜೆಂಟ್ಸಿಗೆ ಉಳಿದಿದ್ದು ಸಬ್ಸಿಡಿ ಸಿಗ್ತದೆ. ಮತ್ತೆ ಇದು ಮೀನು ಸಾಗಾಣಿಕೆಯಲ್ಲಿ ಅಥವಾ ಐಸ್ ಪ್ಲಾಂಟ್ ಮಾಡೋದ್ರಲ್ಲಿ ಇದಕ್ಕೆಲ್ಲ ನಿಮ್ಮಲ್ಲಿ ಇದರಲ್ಲಿ ಅವಕಾಶಗಳಿದ್ದಾವೆ? ಹೌದು ಹೌದು, ಮೂಲಭೂತ ಸೌಕರ್ಯ ಮತ್ತು ಮೀನಿನ ಜೋಪಾಸನೆ ಈ ಶೀರ್ಷಿಕೆ ಅಡಿಯಲ್ಲಿ ನಮಗೆ ಹಲವಾರು ಯೋಜನೆ ಇದೆ. ಅಂದರೆ ಈಗ ನೋಡಿ, ಸಣ್ಣ ಮಟ್ಟದವರು ಸೈಕಲ್ನಲ್ಲಿ ಐಸ್ ಬಾಕ್ಸ್ ಇಟ್ಟು ಮೀನು ಮಾರಾಟ ಮಾಡ್ತಾರೆ, ಅಂಥವರಿಗೂ ಸಬ್ಸಿಡಿ ಇದೆ. ಇನ್ನು ಅದಕ್ಕಿಂತ ಚೂರು ಮುಂದೆ ಹೋಗಿ ತ್ರಿಚಕ್ರ ವಾಹನ ಖರೀದಿ ಮಾಡಿ ಅದರಲ್ಲೇ ಐಸ್ ಬಾಕ್ಸ್ಗಳನ್ನಿಟ್ಟು ಬಂದರು ಪ್ರದೇಶದಿಂದ ಒಳನಾಡು ಪ್ರದೇಶಕ್ಕೆ ಮನೆ ಮನೆಗೆ ಮಾರಾಟ ಮಾಡಿಕೊಂಡು ಹೋಗ್ತಾರೆ, ಅದಕ್ಕೂ ಸಬ್ಸಿಡಿ ಇದೆ ನಮ್ಮಲ್ಲಿ. ಇನ್ನು ಸ್ವಲ್ಪ ದೂರದ ಪ್ರದೇಶದಲ್ಲಿ ಇನ್ಸುಲೇಟೆಡ್ ಟ್ರಕ್ಕನ್ನೆಲ್ಲ ಅದರಲ್ಲೇ ಮೀನು ಸಾಕಾಟ ಮಾಡ್ತಾರೆ. ಈಗ ಬೇರೆ ರಾಜ್ಯಕ್ಕೆ ಹೋಗೋದಾದರೆ ಇನ್ಸುಲೇಟೆಡ್ ಟ್ರಕ್ಕಲ್ಲೇ ನಾವು ಮಾಡಬೇಕಾಗ್ತದೆ, ಯಾಕಂದರೆ ಮೀನು ಬೇಗ ಕೆಡುವ ಒಂದು ವಸ್ತುವಾಗಿದೆ. ಅಂಥದ್ದು ಇನ್ಸುಲೇಟೆಡ್ ಟ್ರಕ್ ನಿರ್ಮಾಣಕ್ಕಾಗಿ ಅದನ್ನು ನಿರ್ಮಾಣ ಮಾಡಿ ಐಸ್ ಬಾಕ್ಸ್ ಇಟ್ಟು ನೀವು ಸಾಗಾಟ ಮಾಡೋದಾದರೆ ಅದಕ್ಕೂ ಸಬ್ಸಿಡಿ ಇದೆ. ಇನ್ನು ಅದಕ್ಕಿಂತ ಚೂರು ಮುಂದೆ ಹೋಗಿ ರೆಫ್ರಿಜರೇಟೆಡ್ ಟ್ರಕ್, ಅಂದರೆ ಫುಲ್ ರೆಫ್ರಿಜರೇನ್, ಸ್ವಲ್ಪ ಇನ್ನೂ ದೂರ. ಈಗ ನಾವಿಲ್ಲಿಂದ ಗುಜರಾತಿಗೆ ಅಥವಾ ತಮಿಳ್ನಾಡಿಗೆ ಕಳಿಸೋದಾದರೆ ನಾವು ತುಂಬ ಶೀತಲೀಕರಣ ಸ್ಥಿತಿಯಲ್ಲೇ ಕಳಿಸ್ಬೇಕಾಗ್ತದೆ ಮೀನನ್ನು. ರೆಫ್ರಿಜರೇಟೆಡ್ ಟ್ರಕ್ ನಿರ್ಮಾಣ ಮಾಡಿ ಅದರಲ್ಲೇ ನೀವು ಮೀನು ಸಾಗಾಟ ಮಾಡೋದಾದರೂ ನಮ್ಮಲ್ಲಿ ಸಬ್ಸಿಡಿಗಳಿದ್ದಾವೆ. ಇನ್ನು ಇದಕ್ಕೆಲ್ಲ ಐಸ್ ಪ್ಲಾಂಟ್ಗಳು ಬೇಕಾಗ್ತದೆ. ಐಸ್ ತುಂಬ ಮುಖ್ಯ ಮೀನಿನ ಇದಕ್ಕೆ, ಐಸ್ ತುಂಬ ಮುಖ್ಯ ಜೋಪಾಸನೆ. ಮೀನು ಹಿಡಿದ ಕೂಡಲೇ ನಾವು ಐಸಲ್ಲಿ ಇಟ್ಟು ಅದನ್ನು ಜೋಪಾಸನೆ ಮಾಡಬೇಕಾಗ್ತದೆ, ಇಲ್ಲಾಂದರೆ ಮೀನು ಹಾಳಾಗಿ ಹೋಗ್ತದೆ. ಹಾಗೆ ಈಗ ಐಸ್ ಬಳಕೆ, ನಮ್ಮ ಬೋಟ್ಗಳೆಲ್ಲ ಐಸ್ ಬಳಕೆ ತುಂಬ ಪ್ರಾಮುಖ್ಯತೆ ನೀಡ್ತದೆ. ಇಂಥ ಐಸ್ ಪ್ಲಾಂಟ್ ನಿರ್ಮಾಣಕ್ಕಾಗಿ ಅಥವಾ ಈಗಾಗಲೇ ನಿರ್ಮಾಣ ಆಗಿರೋ ಐಸ್ ಪ್ಲಾಂಟನ್ನು ರಿನೊವೇಷನ್ ಮಾಡೋದಾದರೂ ಅದಕ್ಕೂ ನಮ್ಮಲ್ಲಿ ಈ ಯೋಜನೆಯಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇನ್ನು ಕೋಲ್ಡ್ ಸ್ಟೋರೇಜ್, ಈಗ ನಮಗೆ ಐಸ್ ಇದೆ, ಐಸನ್ನು ಕೆಲವೊಮ್ಮೆ ಸ್ಟೋರ್ ಮಾಡಬೇಕಾಗ್ತದೆ. ಅಂದರೆ ಒಮ್ಮೆಲೆ ಬಲ್ಕಾಗಿ ಬೋಟ್ ಬರುವಾಗ ಬಲ್ಕಾಗಿ ಬೇಕಾಗ್ತದೆ ಕೋಲ್ಡ್ ಸ್ಟೋರೇಜ್ ಮಾಡಿ ಐಸನ್ನು ಸ್ಟೋರ್ ಮಾಡಲಿಕ್ಕೆ ಅಥವಾ ಮೀನನ್ನು ಸ್ಟೋರ್ ಮಾಡಬೇಕು. ಕೆಲವೊಮ್ಮೆ ನಮಗೆ ಸಾಗಾಟ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು ಆ ಮೀನನ್ನು ನಾವು ಜೋಪಾಸನೆ ಮಾಡಿ ಸ್ಟೋರ್ ಮಾಡಬೇಕಾಗ್ತದೆ. ಹಾಗೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣಕ್ಕೂ ಈ ಯೋಜನೆಯಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಈಗ ಒಟ್ಟಾರೆಯಾಗಿ ಒಂದು ಒಬ್ಬ ಮನುಷ್ಯನಿಗೆ ಎಷ್ಟು ಸಹಾಯಧನ ಹೆಚ್ಚಂದರೆ ಇಷ್ಟೇ ಅಂತ ಹೇಳಿ ಏನಾದರೂ ಉಂಟಾ? ಇಲ್ಲ, ಅಂದರೆ ಈಗ ನಮಗೆ ಯೋಜನೆಯಲ್ಲಿ ಬೇರೆ ಬೇರೆ ಯೋಜನೆಯಲ್ಲಿ ಬೇರೆ ಬೇರೆ ಥರ ಸಹಾಯಧನ ಇದೆ. ಈಗ ನಮಗೆ ಐಸ್ ಪ್ಲಾಂಟ್ ನಿರ್ಮಾಣಕ್ಕಾಗಿ ಘಟಕ ವೆಚ್ಚವನ್ನು 1.20 ಇಟ್ಟಿದ್ದಾರೆ, ಒಂದು ಕೋಟಿ 20 ಲಕ್ಷ ಇಟ್ಟಿದ್ದಾರೆ. ಅದರದ್ದು 60-40 ಕೊಡಬೇಕಾಗ್ತದೆ ನಾವು. ಹಾಗೆ ಘಟಕ ವೆಚ್ಚ ಆಯಾ ಕಾಂಪೊನೆಂಟಿಗೆ, ಅಂದರೆ ಐಸ್ ಪ್ಲಾಂಟಿಗೆ ಅಷ್ಟು ಖರ್ಚಿದೆ, ನಿರ್ಮಾಣಕ್ಕೆ ಅಷ್ಟು ಖರ್ಚಿದೆ, ಅದಕ್ಕೆ ಅಷ್ಟು ಇಟ್ಟಿದ್ದಾರೆ. ಇನ್ನು ನಮ್ಮಲ್ಲಿ ಡೀಪ್ ಸಿ ಬೋಟ್ ನಿರ್ಮಾಣ ಅಂತಿದೆ, ಅಂದರೆ ಆಳ ಸಮುದ್ರಕ್ಕೆ ಹೋಗಿ ಮೀನುಗಾರಿಕೆ ಮಾಡಿ ಬರುವಂಥದ್ದು, ಅದು ರಿಸೋರ್ಸ್ ಸ್ಪೆಸಿಫಿಕ್ ಮಾಡಿದ್ದಾರೆ. ಅಂದರೆ ನಾವು ಮೀನಿನ ಇದನ್ನು ಸಂತತಿಯನ್ನು ಉಳಿಸಲಿಕ್ಕೆ ಮತ್ತು ಸಂರಕ್ಷಣೆ ಮಾಡಲಿಕ್ಕೆ ಸುಸ್ಥಿರ ಮೀನುಗಾರಿಕೆಯನ್ನು ನೋಡಿಕೊಳ್ಳಲಿಕ್ಕೆ ರಿಸೋರ್ಸ್ ಸ್ಪೆಸಿಫಿಕ್ ಮಾಡಿದ್ದಾರೆ ಈ ಯೋಜನೆಯಲ್ಲಿ. ಅದೇನಂದರೆ ನಾವು ಲಾಂಗ್ ಲೈನರ್ ಮತ್ತು ಗಿಲ್ನೆಟ್ ಮಾತ್ರ ಮಾಡಬೇಕು ಅಂತ ಹೇಳಿಕೊಂಡು ಡೀಪ್ ಸಿ ಬೋಟ್ಸ್ ಅಂತ, ಆ ಡೀಪ್ ಸಿ ಬೋಟ್ ನಿರ್ಮಾಣಕ್ಕೆ ಅದಕ್ಕೆ ಮತ್ತೆ ಏನು ನಂಬರ್ ಆಫ್ ಬೋಟ್ಸ್ ಇನ್ಕ್ರೀಸ್ ಮಾಡಬಾರ್ದು ಅಂತೇಳಿ ಅಷ್ಟೆಲ್ಲ ಆಲೋಚನೆ ಮಾಡಿಕೊಂಡು ಈ ಯೋಜನೆಯನ್ನು ತಯಾರಿಸಿದ್ದಾರೆ. ನಮ್ಮಲ್ಲಿ ಈಗಾಗಲೇ ನಂಬರ್ ಆಫ್ ಬೋಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಇರುವ ದೋಣಿಗಳಿಗೆ ಇದಿಲ್ಲ, ಸರಿಯಾದ ವ್ಯವಸ್ಥೆಗಳು ಕಡಿಮೆ ಆಗ್ತಾ ಇದೆ. ಆದ್ದರಿಂದ ದೋಣಿಗಳ ಸಂಖ್ಯೆ ಹೆಚ್ಚಾಗಬಾರ್ದು ಅಂತ ಹೇಳಿಕೊಂಡು ಈಗಾಗಲೇ ರಿಜಿಸ್ಟರ್ ಆದ ದೋಣಿಯನ್ನು, ದೋಣಿ ಸಣ್ಣ ದೋಣಿ ಇದೆ, ಬೋಟ್ ಇದೆ, ದೊಡ್ಡ ಬೋಟು ಇದೆ. ನಮ್ಮಲ್ಲಿ 3 ಥರದ ಕ್ಯಾಟಗರೀಸ್ ಆಫ್ ದೋಣಿಗಳಿದ್ದಾವೆ. ಒಂದು ಸಣ್ಣ ದೋಣಿ, ಕೈಯಲ್ಲೇ ಹುಟ್ಟು ಹಾಕ್ಕೊಂಡು ಹೋಗುವಂಥ ದೋಣಿಗಳು, ಸಣ್ಣದು 10 ಮೀಟ್ರ್ ಒಳಪಟ್ಟಿರ್ತದೆ. ಇನ್ನು ಅದಕ್ಕಿಂತ ಚೂರು ದೊಡ್ಡದಾದರೆ ಮೋಟರೈಸ್ಡ್, ಈ ನಾಡದೋಣಿ ಏನಿದೆ ಅದಕ್ಕೆ ನಾವು ಎಂಜಿನ್ ಅಳವಡಿಸಿ ಹೋಗುವಂಥದ್ದು, ಅದಂದರೆ ಯಾಂತ್ರೀಕೃತ ದೋಣಿಗಳು ಎಂಜಿನ್ ಅಳವಡಿಸಿ ಹೋಗುವಂಥದ್ದು. ಇನ್ನು ನಮ್ಮಲ್ಲಿ ಡೀಪ್ ಸೀಗೆ ಹೋಗುವಂಥದ್ದು ಇನ್ಬೋರ್ಡ್ ಮೋಟರ್ ಇಂಜಿನ್ಸ್ ಇಟ್ಟುಕೊಂಡು ತುಂಬ ಆಳಕ್ಕೆ, ಅವರು ಸಮುದ್ರಕ್ಕೆ 10-15 ದಿನ ಸಮುದ್ರದಲ್ಲಿ ಇದ್ದು ಮೀನುಗಾರಿಕೆ ಮಾಡಿ ಅದನ್ನು ಜೋಪಾಸನೆ ಮಾಡಿಕೊಂಡು ಬರುವ ದೋಣಿಗಳಿದ್ದಾವೆ. ಅಂಥದ್ದು ಡೀಪ್ ಸೀ ಬೋಟ್ಸು. ಮೋಟರೈಸ್ಡ್ ಅಂದರೆ ಅದನ್ನು ಒಳಗೆ ಇಂಜಿನ್ ಎಲ್ಲ ಇಟ್ಕೊಂಡು ಐಸ್ ಎಲ್ಲ ಸ್ಟೋರೇಜು ಇರ್ತದೆ, ಅಂಥದ್ದು ಇರ್ತದೆ. ಇಂಥ ಡೀಪ್ ಸಿ ಬೋಟ್ಸ್ ಅದರಲ್ಲೂ ರಿಸೋರ್ಸ್ ಸ್ಪೆಸಿಫಿಕ್, ಲಾಂಗ್ ಲೈನರ್ ಮತ್ತು ಗಿಲ್ನೆಟ್ಟರ್ ಮಾತ್ರ ಮಾಡಬೇಕು ಅಂತ ಹೇಳಿಕೊಂಡು ಈಗಾಗಲೇ ರಿಜಿಸ್ಟರ್ ಆಗಿರೋ ದೋಣಿಗಳನ್ನು ಸ್ಕ್ರ್ಯಾಪ್ ಮಾಡಬೇಕು, ಒಡಿಬೇಕು ನಮ್ಮ ಮುಂದೆ, ರೀಪ್ಲೇಸ್ಮೆಂಟಿಗೆ ಮಾತ್ರ ಅವಕಾಶ ಮಾಡಿರೋದು ಇದರಲ್ಲಿ. ಅದರ ಬದಲು ಅವರು ಒಂದು ಪರ್ಟಿಕ್ಯುಲರ್ ಡಿಸೈನ್ ಇದೆ, ಆ ಡಿಸೈನಲ್ಲೇ ಅವರು ದೋಣಿಗಳನ್ನು ನಿರ್ಮಾಣ ಮಾಡಬೇಕು. ಮತ್ತು ಯಾರ್ಡೆಲ್ಲ ಎಂಪ್ಯಾನಲ್ ಆಗಿರ್ತದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸೈನ್ ಕೊಟ್ಟಿದೆ, ಆ ಡಿಸೈನಲ್ಲೇ ಮಾಡಬೇಕು ಅಂತ ಹೇಳಿಕೊಂಡು ಕೊಟ್ಟಿದ್ದಾರೆ. ಅಂಥದಕ್ಕೆ ಘಟಕ ವೆಚ್ಚ 1,20,00,000 ಇಟ್ಟಿದ್ದಾರೆ. ಅದರದ್ದು ಪುನಃ 60-40 ಲೇಡೀಸ್ ಎಸ್ ಸಿ ಎಸ್ ಟಿಗೆ, ಜೆಂಟ್ಸಿಗೆ 40% ಕೊಡುವ ಯೋಜನೆ ಇದೆ. ಹಾಗೆ ಒಂದೊಂದು ಯೋಜನೆಯಲ್ಲಿ ಅದಕ್ಕೆ ಆ ಯೋಜನೆಗೆ ಹೇಗೆ ಬೇಕು ಅದಕ್ಕೆ ತಕ್ಕಂತೆ ಘಟಕ ವೆಚ್ಚ ಕೊಟ್ಟಿದ್ದಾರೆ. ಅದರಲ್ಲಿ 60-40 ಕೊಡುವ ಸಹಾಯಧನ ಕೊಡುವ ಯೋಜನೆ ಇರ್ತದೆ. ನಿಮಗೆ ಅವರು ಅಪ್ಲಿಕೇಶನ್ ಅನ್ನು ಯಾವಾಗ ಹಾಕಬೇಕಾಗ್ತದೆ ಮತ್ತು ಏನು ಡಾಕ್ಯುಮೆಂಟ್ಗಳನ್ನು ಅದರ ಜೊತೆ ಕೊಡಬೇಕಾಗ್ತದೆ? ಅದೇ, ಈಗ ನಾವು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆದ ಕೂಡಲೇ ನಾವು ಅಪ್ಲಿಕೇಶನ್ ಕಾಲ್ ಫಾರ್ಮ್ ಮಾಡ್ತೇವೆ. ಒಂದು ಪರ್ಟಿಕ್ಯುಲರ್ ಡೇಟ್ ಇಡ್ತೇವೆ, ಇಷ್ಟು ದಿನಾಂಕದೊಳಗೆ ನೀವು ಅಪ್ಲೈ ಮಾಡಬೇಕು ಅಂಥೇಳಿ. ಆಗ ಅವರು ಅಪ್ಲೈ ಮಾಡ್ತಾರೆ. ಒಂದೊಂದು ಕಾಂಪೊನೆಂಟಿಗೆ ಒಂದೊಂದು ಥರದ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. ಈಗ ನಾನು ಡೀಪ್ ಸಿ ಅಂತ ಹೇಳಿದೆ, ಡೀಪ್ ಸಿಗೆ ಅವರು ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಹೇಳಿಕೊಂಡು ನಮಗೆ ಆರ್ ಸಿ ಕಾಪಿ ಇಡಬೇಕು. ಈಗ ಯಾವ ರಿಜಿಸ್ಟರ್ಡ್ ಬೋಟ್ ಇದೆ, ಯಾವ ಬೋಟನ್ನು ಅವರು ಒಡಿಲಿಕ್ಕೆ ರೆಡಿ ಇದ್ದಾರೆ ಅಂಥದ್ದನ್ನು ಆರ್ ಸಿ ಕಾಪಿ ಇಡಬೇಕು. ಮತ್ತು ಎಲ್ಲದಕ್ಕೂ ಕೊಟೇಶನ್ಸ್, ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ, ಕೊಟೇಶನ್ಸ್. ಈಗ ಡೀಪ್ ಸಿ ಬೋಟ್ ಅಂದರೆ ಅದಕ್ಕೆ ಏನೆಲ್ಲ ಬೇಕು ಅದರದ್ದೆಲ್ಲ ಕೊಟೇಶನ್ಸ್, ಘಟಕ ವೆಚ್ಚಕ್ಕೆ ಅನ್ವಯವಾಗುವಂಥದ್ದು. ಆಮೇಲೆ ಆಧಾರ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್, ಇದು ಮುಖ್ಯವಾಗಿ ಬೇಕಾಗಿರುವ ದಾಖಲೆಗಳು. ಒಂದು ಅದನ್ನು ಮತ್ತೆ ನೀವು ಸ್ಕ್ರೂಟಿನಿ ಮಾಡುವಂಥದ್ದು. ಹೌದು, ಸ್ಕ್ರೂಟಿನಿ. ಈಗ ಅದೇ ಕೊಟೇಶನ್ಸ್ ಮೇಯ್ನ್ ನಾವು ಫಸ್ಟ್ ಕಾಲ್ ಫಾರ್ ಮಾಡೋದು. ಅದನ್ನು ಸ್ಕ್ರೂಟಿನಿ ಮಾಡಿ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ, ಸ್ಟೇಟ್ ಲೆವೆಲ್ ಕಮಿಟಿಯಲ್ಲೇ ಅಪ್ರೂವ್ ಆದ ಮೇಲೆ ನಾವು ಅವರಿಗೆ ವರ್ಕ್ ಆರ್ಡರ್ ಕೊಡ್ತೇವೆ. ನೀವೊಂದು ಮಂಜೂರಾಗಿದೆ, ನೀವು ಇದು ಘಟಕವನ್ನು ಶುರು ಮಾಡ್ಬೋದು ಅಂತ ಹೇಳಿಕೊಂಡು ಹಾಗೆ ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಅವರು ಇಂಥ ದಿನಾಂಕದೊಳಗೆ ಅದನ್ನು ಘಟಕ ಮುಗಿಸಿ ನಮಗೆ ತೋರಿಸ್ಬೇಕು ಅಂತ ಹೇಳ್ತೇವೆ. ಅದನ್ನು ಅವ್ರು ಮಾಡಿದ್ಮೇಲೆ ನಮಗೆ ಮೂಲ ಬಿಲ್ಲನ್ನು ಕೊಡಬೇಕು. ಅದರದ್ದು ಘಟಕ ನಿರ್ಮಾಣ ಮಾಡಿದ ಬಗ್ಗೆ ಮೂಲ ಬಿಲ್ಲನ್ನು ಕೊಟ್ಟರೆ ನಾವು ಆ ಮೂಲ ಬಿಲ್ಲಿಗೆ ತಕ್ಕಂತೆ ಎಷ್ಟು ಘಟಕ ವೆಚ್ಚ ಆಗಿದೆ ಅದರದ್ದು 60% ಮತ್ತು 40% ಸಹಾಯಧನ ಕೊಡುವ ಇದನ್ನು ಮಾಡಿಕೊಂಡಿದ್ದೇವೆ. ಅಂದರೆ ಪ್ರತಿ ವರ್ಷವೂ ಕೂಡ ಏಪ್ರಿಲ್ನ ಸಂದರ್ಭದಲ್ಲಿ ನೀವು ಕರೀತೀರಿ ಸುಮಾರು? ಹೌದು ಹೌದು. ಮತ್ತೆ ಇನ್ನೂ ಮಧ್ಯದಲ್ಲಿ ಕೂಡ ಕೆಲವೊಮ್ಮೆ ಕರೀತೇವೆ. ಈಗ ಏಪ್ರಿಲಿಂದ ನಾವು ಜೂನ್ 10 ನೀವೆಲ್ಲ ಅಪ್ಲೈ ಮಾಡಬೇಕು ಅಂತ ಹೇಳ್ತೇವೆ. ಆಮೇಲೆ ನಮಗಲ್ಲಿ ಅನುದಾನದ ಲಭ್ಯತೆ ಇದ್ದರೆ ಹೆಡ್ ಆಫೀಸಿಂದ ಹೇಳ್ತಾರೆ ಇನ್ನೊಂದ್ಸಲಿ ಕಾಲ್ ಫಾರ್ ಮಾಡಿ ಅಂತ. ಹಾಗೆ ನಾವೀಗ ಹೋದ ಸಲ 30/11/2021 ಒಂದು ಲಾಸ್ಟ್ ಡೇಟ್ ಕೊಟ್ಟು ಅಪ್ಲಿಕೇಶನ್ಸನ್ನು ಕಾಲ್ ಫಾರ್ಮ್ ಮಾಡಿದ್ದೇವೆ. ಈಗ ನಮ್ಮಲ್ಲಿ ಈಗಾಗಲೇ ಹಲವಾರು ಅಪ್ಲಿಕೇಶನ್ಗಳಿದ್ದಾವೆ, ಇನ್ನು ಅನುದಾನಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ಹಾಗೂ ಕೆಲವುದಕ್ಕೆಲ್ಲ ಘಟಕ ನಿರ್ಮಾಣ ಮಾಡಲಿಕ್ಕೆ ನಾವು ಈಗಾಗಲೇ ವರ್ಕ್ ಆರ್ಡರ್ ಕೊಟ್ಟಿದ್ದೇವೆ. ಘಟಕ ನಿರ್ಮಾಣ ಮಾಡಿದ ಕೂಡಲೇ ನಾವು ಅವರಿಗೆ ಸಹಾಯಧನ ಬಿಡುಗಡೆ ಮಾಡ್ತೇವೆ. ಒಳ್ಳೆಯದು ಸುಶ್ಮಿತಾ ರಾವ್ರೇ. ಮುಖ್ಯವಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಘಟಕಗಳು ಹಾಗೆ ಫಲಾನುಭವಿಗಳು ಮತ್ತು ಯಾವ ರೀತಿಯಲ್ಲಿ ಅವರಿಗೆ ಈ ಯೋಜನೆ ಅವರಿಗೆ ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಕುರಿತು ಮೀನುಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಕೆ ಸುಶ್ಮಿತಾ ರಾವ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿಯಾಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಆಮದು ಮೆಣಸು ಕ್ವಿಂಟಾಲ್ಗೆ 15,000 ರಿಂದ 20,000 ರೂಪಾಯಿ, ಕಾಳು ಮೆಣಸು 40,000 ರಿಂದ 50,000 ರೂಪಾಯಿ, ಕಚ್ಚಾ ಗೇರು ಬೀಜ ಕ್ವಿಂಟಾಲ್ಗೆ 8,300 ರಿಂದ 10,500 ರೂಪಾಯಿ, ಮೈಸೂರು ಬಾಳೆ 1,600 ರಿಂದ 2,300 ರೂಪಾಯಿ,